ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಮತ್ತು ಮಿಶ್ರ ಬೆಳೆ ಅನುಭವ ಈ ಕುರಿತು ಸಿದ್ದಾಪುರದ ರಾಮದಾಸ್ ಹನುಮಾನ್ ನಾಯಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿಎಸ್ ಪ್ರಸಾದ್. ಕಳೆದ 20 ವರ್ಷಕ್ಕೂ ಮೇಲ್ಪಟ್ಟು ನೀವು ರೇಷ್ಮೆ ಕೃಷಿಯನ್ನ ಮಾಡಿಕೊಂಡು ಬಂದಂತವರು. ನಿಮ್ಮ ಪರಿಸರದಲ್ಲಿ ರೇಷ್ಮೆ ಕೃಷಿ ಮಾಡುವಂತಹ ಬೇರೆ ರೈತರು ಕೂಡ ಇದ್ದಾರೋ? ನೀವು ಒಬ್ಬರೇ ಇರುವಂತ ಹೇಗೆ ಇದ್ದಾರೆ ಸರ್? ಮೊದಲೇ ಪೂರ್ವದಲ್ಲೇ ಸುಮಾರು 20-25 ಜನ ಇದ್ರು, ಇವಾಗ 5 ಜನ ಇದ್ದೀವಿ. 5 ಜನ ಇದ್ದೀವಿ. ಈ ರೇಷ್ಮೆ ಕೃಷಿ ಅನ್ನುವಂಥದ್ದು ಎಷ್ಟು ಮಟ್ಟಿಗೆ ಕಷ್ಟದಾಯಕ ನಿಮಗೆ? ಕಷ್ಟದಾಯಕ ಅನ್ನೋದು ಆದಾಯದಾಯಕನೂ ಹೌದು. ಹೌದು ಸರ್. ಯಾಕೆ ಕಷ್ಟ, ಯಾಕೆ ಇಲ್ಲ ಆದಾಯದಾಯಕ? ಕಷ್ಟ ಅಂದ್ರೆ ಅದಕ್ಕೆ ಸರಿಯಾಗಿ ವಾತಾವರಣ ಎಲ್ಲ ಬಹಳ ಒಳ್ಳೆ ರೀತಿಯಿಂದ ಇರಬೇಕು. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರ ರೋಗ ಬಾಧೆ ಬಂದ. ಈ ವರ್ಷದ ಪರಿಸ್ಥಿತಿ ನೋಡಿದ್ರೆ ಬೇಸಿಗೆ ಜಾಸ್ತಿ, ಬಹಳ ಜಾಸ್ತಿ ಸರ್. ಆದ್ರೆ ಇದು ಮಟ್ಟಿಗೆ ಒಳ್ಳೆ ಬಂದಿದೆ, ಬಂದಿದೆ. ಬಿಸಿಲು ಜಾಸ್ತಿ ಆದ್ರೂ ಕೂಡ ತೊಂದರೆ ಆಗಿಲ್ಲ, ಸ್ವಲ್ಪ ಮಟ್ಟಿಗೆ ತೊಂದರೆ ಆಗಿದೆ, ಪರವಾಗಿಲ್ಲ. ಈಗ ರೇಷ್ಮೆ ಒಂದು ಸಾಕಣೆ ಕೇಂದ್ರ ಇದೆಯಲ್ಲ, ಅಲ್ಲಿ ಸುತ್ತಮುತ್ತ ತಾಪಮಾನ ಕಡಿಮೆ ಮಾಡ್ಬೇಕಿದ್ರೆ ಏನ್ ಮಾಡ್ಬೇಕು? ಮೇಲೆ ಹೊತ್ತಿಗೆ ಹಾಕ್ಬೇಕು ಸರ್. ಏನು ಅದು? ಹುಲ್ಲಾಗಲಿ, ಅದನ್ನ ದಪ್ಪವಾಗಿ ಮನೆಗೆ ಹುಲ್ಲು ಹಾಕ್ಬೇಕು, ಮಾಡಿಗೆ ಸುತ್ತಮುತ್ತ ಚಪ್ರ ಹಾಕ್ಬೇಕು. ಮರಗಳು ಇದ್ರೆ ಮಾರು ಒಳ್ಳೆಯದು, ತಂಪು ವಾತಾವರಣ ಬೇಕು. ತಂಪು ವಾತಾವರಣ ಬೇಕು. ಸ್ವಲ್ಪ ಈಗ ಈ ಹಿಪ್ಪುನೇರಳೆ ಕೃಷಿಯ ಬಗ್ಗೆ ಹೇಳಿ. ಅದನ್ನ ನಾಟಿ ಮಾಡುವಂತಹದ್ದು, ಅದಕ್ಕೆ ಗೊಬ್ಬರ ನೀರು ಕೊಡುವಂತಹದ್ದು, ಮತ್ತೆ ನಿರ್ವಹಣೆ ಮಾಡುವಂತಹದ್ದು, ಅದನ್ನ ಸಸಿ ಮಾಡ್ಕೊಳ್ಬೇಕು ಫಸ್ಟ್ ಸರ್. ಅದು ವೆರೈಟಿ V1 ಅಂತ ಇದೆ, V1 M5 ಇದೆ. ಮೊದಲು ನಾವು M5 ಅಂತ ಹಾಕಿದ್ವಿ, ಅದು ಬಹಳ ತೊಳು ಎಲೆ. ಈ V1 ಬಂದಿದೆ, ಭಾರಿ ಒಳ್ಳೇದು, ದಪ್ಪದ ಎಲೆ, ಅದು ಭಾರಿ ಒಳ್ಳೇದು, ಇಳುವರಿ ಕೊಡ್ತದೆ. ಭೂಮಿ ಉಳಿಕೊಂಡು ಅದನ್ನ ಸಾಲ ಮಾಡಿ ಸಾಲ ನೆಟ್ಟಿದ್ವಿ. ಈಗ ಎಷ್ಟು ಅಂತರದಲ್ಲಿ? 2 ಫುಟ್ ಅಂತರದಲ್ಲಿ ಒಂದು ಗಿಡ, 4.5 ಫುಟ್ ಅಂತರ ಅಗಲ ಸಾಲಿನ ಸಾಲಿಗೆ, 2.5 ಫುಟ್ ಗಿಡದ ಗಿಡಕ್ಕೆ ಜೋಡಿ ಸಾಲ ಮಾಡಿ ನೆಟ್ಟಿದ್ವಿ. ಸಾಮಾನ್ಯ ಯಾವ ಸಮಯದಲ್ಲಿ ನೆಡೋದು? ಮಳೆಗಾಲ ಹತ್ತ ಟೈಮ್ ನೆಟ್ಟರು ಅಡ್ಡಿಲ್ಲ, ಮಳೆ ಕಡಿಮೆ ಅಂತ ನೆಟ್ಟರು ಅಡ್ಡಿಲ್ಲ. ನೀರಾವರಿ ವ್ಯವಸ್ಥೆ ಬೇಕು? ನೀರಾವರಿ ವ್ಯವಸ್ಥೆ ಬೇಕು. ಹೇಗೆ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ನಾವು ಬೋರ್ ತೆಗಿದ್ವಿ ಸರ್, ಬೋರ್ ಇದೆ ನಮ್ದು. ಮತ್ತೆ ಸ್ಪ್ರಿಂಕ್ಲರ್ ಬೇಕಾ? ಜೆಟ್ ಮಾಡಿದ್ವಿ ನಾವು. ಜೆಟ್ ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಕೊಡ್ಬೇಕು? 4 ದಿವಸ ಒಂದ್ಸರಿ ಬಿಟ್ಟರು ಅಡ್ಡಿಲ್ಲ, ವಾರಕದ ಬಹಳ ಲೇಟ್ ಆಗ್ತದೆ. 4 ದಿವಸಕ್ಕೊಂದ್ಸರಿ ನೀರು ಕೊಡ್ಬೇಕು, ನೀರು ಬಿಡಬೇಕು. ಆಮೇಲೆ ಗೊಬ್ಬರ ಎಲ್ಲ ಏನ್ ಕೊಡ್ತೀರಿ? ಗೊಬ್ಬರ ದೊಡ್ಡ ಗೊಬ್ಬರ ಮತ್ತೆ ಸರ್ಕಾರಿ ಗೊಬ್ಬರನ ಹಾಕ್ತಿವಿ. ಹೇಗೆ ಅದು, ಯಾವ ಪ್ರಮಾಣದಲ್ಲಿ? 3,000 ಗಿಡಕ್ಕೆ 1.5 kg ಹಾಕ್ತಿವಿ. 3,000 NPK ಯಾವ್ದು ಅಡ್ಡಿಲ್ಲ, ಕಾಂಪ್ಲೆಕ್ಸ್ ಯಾವ್ದಾದ್ರು ನಡೀತಿ. ಗೊಬ್ಬರ ಕೊಡುವ ವಿಧಾನ ಹೇಗೆ? ಬುಡಕ್ಕೆ ಎಷ್ಟು ದೂರದಲ್ಲಿ ಕೊಡಬೇಕು, ಯಾವಾಗ ಕೊಡಬೇಕು? ನಾವು ಜೋಡಿ ಸಾಲ ಮಾಡಿದ್ರೆ ಮಧ್ಯೆ ಹೋಳಿ ಹೊಡ್ಬಿಡ್ತೀವಿ, ಹೋಳಿ ಹೊಡೆದು ಅದರಲ್ಲಿ ಮಡ್ಡಿ ಗೊಬ್ಬರ ಹಾಕೋದು, ಅದರಲ್ಲಿ ತುಂಬಿ ಅದ್ರಮೇಲೆ ಸರ್ಕಾರಿ ಗೊಬ್ಬರ ಉದಿಸಿಂದ ಹೋದ್ರೆ ಆಯ್ತು. ಮಡ್ಡಿ ಗೊಬ್ಬರದ ಮೇಲೆ ಸರ್ಕಾರಿ ಉದಿಸಿಂದ ಹೋದ್ರೆ ಆಯ್ತು, ಆಗ ಅದನ್ನ ಮುಚ್ಚಿಬಿಟ್ರೆ ಮುಗಿಯಿತು. ಅಷ್ಟೇ, ವರ್ಷ ಒಂದೇ ಸಾರಿ, ವರ್ಷಕ್ಕೊಂದು 4 ಬೆಳೆ ಬರ್ತಿದೆ, 4 ಬೆಳೆ ಒಂದೇ ಸಾರಿ ಗೊಬ್ಬರ ಹಾಕೋದು. ಈಗ ಒಂದ್ಸರಿ ಎಲೆ ಅಂದ್ರೆ ನೀವು ರೆಂಬೆ ಪದ್ಧತಿಯನ್ನ ಅನುಸರಿಸ್ತಾ ಇದ್ರಿ? ರೆಂಬೆ ಪದ್ಧತಿ. ಈಗ ಮೊದ್ಲಿನೆಲ್ಲ ಎಲೆಯನ್ನ ಚೂಟಿಕೊಂಡು ಎಲೆಯನ್ನ ಹಾಕ್ತಾ ಇದ್ರಿ, ಅದಕ್ಕೆ ಹೋಲಿಸಿದ್ರಿ ಈ ರೆಂಬೆ ಪದ್ಧತಿ ಎಷ್ಟು ಅನುಕೂಲ? ಬಾಳಿ ಅನುಕೂಲ ಇದು. ಹೇಗೆ? ಬಹಳ ಅನುಕೂಲ ಇದು. ಅದ್ರ ರೆಂಬೆ ಒಂದೊಂದೇ ತೆಗಿಬೇಕಾಯ್ತದ, ಟೈಮ್ ಬಹಳ ಬೇಕಾಗ್ತದೆ. ಮತ್ತೆ ಇದರಲ್ಲಿ ಹಾಗೆಲ್ಲ ಕಂಡು ತಗೊಂಡು ಬಂದ. ರೆಂಬೆ ಬೆಳಿಲಿಕ್ಕೆ ಜಾಸ್ತಿ ಟೈಮ್ ಬೇಕಲ್ಲ? ರೆಂಬೆ ಬಂದಂತರನೇ ತೆಗಿಯೋದು ಎಲೆನ, ರೆಂಬೆ ಬಂದಂತರನೇ ಕಟ್ ಮಾಡೋದು. ಈಗ ಪ್ರತಿ ಸಾರಿ ಕೂಡ ಪ್ರತಿ ವರ್ಷವೂ ಕೂಡ ಹೊಸ ಗಿಡ ನೆಡಬೇಕಾಗ್ತದೆ? ಒಂದೇ ಬುಡ? ಅದನ್ನೇ, ಒಂದೇನೆ. ಒಂದ್ಸಲ ನೆಟ್ಟು ಸಾಕು. ಎಷ್ಟು ವರ್ಷ ಬರ್ತದೆ ಅದು? ಅದು 20 ವರ್ಷ ಆಗುತ್ತೆ, 30 ವರ್ಷ ಬಂದ್ರು ಬಂತೆ ಅದು ಬರ್ತದೆ. ಅದಕ್ಕೆ ಬೇರೆ ಪ್ರತ್ಯೇಕ ಪ್ರೂನಿಂಗ್ ಅಂತ ಏನೋ ಬೇಡ, ಕಟ್ ಮಾಡೋದು ಬೇಡ. ಮತ್ತೆ ರಂಬೆ ಕತ್ತರಿಸಿದ್ರೆ ಅಷ್ಟೇ, ಮತ್ತೆ ಬೇರೆ ಏನೂ ಇಲ್ಲ. ಇವುಗಳಿಗೆ ಏನಾದ್ರೂ ರೋಗಗಳು ಅಥವಾ ಕೀಟಗಳೇನಾದ್ರು ಬಾಧಿಸುವ? ಬರ್ತದೆ. ಸಣ್ಣ ಕೀಟ ಏನೋ ಹೊಡೆದಿದ್ದು ಗಿಡಕ್ಕೆ, ಕೆಲವು ಗಿಡ ಸಾಯ್ತಿದೆ, ಬಿಡ ಸತ್ತೋದ ಕೆಲವು ಗಿಡ. ಅಪರೂಪ ಅದು, ಕಡಿಮೆ. ಎಲೆಗೆಲೆ ಕೆಲವು ಹುಳ ಬೀಳ್ತದೆ. ಏನ್ ಹುಳ? ಅದು ಸಣ್ಣದಂತ ಕಂಬಳಿ ಹುಳ, ಅವೆಲ್ಲ ಬರ್ತದೆ. ಬೂದಿ ರೋಗ ಏನಾದ್ರು ಬರ್ತದೆ? ಬೂದಿ ರೋಗ ಬರ್ತದೆ, ಚಿಕ್ಕಿ ರೋಗ ಬರ್ತದೆ. ಮಳೆಗಾಲದಲ್ಲಿ ಜಾಸ್ತಿ, ಬೇಸಿಗೆಯಲ್ಲಿ ಜಾಸ್ತಿ? ಮಳೆಗಾಲದಲ್ಲಿ ಜಾಸ್ತಿ. ಅದು ಏನ್ ಮಾಡ್ತೀರಿ ಬಂದ್ರೆ? ಅದಕ್ಕೆ ಇದು ಬಯೋಸ್ಟಿನ್ ಹೊಡಿತೀವಿ. ಬಯೋಸ್ಟಿನ್ ಕಾರ್ಬನ್ ಪ್ರಮಾಣದಲ್ಲಿ ಅಂದ್ರೆ ಪ್ರಮಾಣ ಹೊಡಿತಿದ್ರೆ ಒಂದು 5 ml 10 ml ಲೀಟರ್ಗೆ. 5-10 ml ಅಷ್ಟೇ. ಸರಿ, ಈಗ

ನಮ್ಮ ಜೀವ ಸುತ್ತಾರೆ ಬಾಯೋ ಗೇಡ ಮಂಗಳೂರು ನಮ್ಮ ಜೀವ ಸುತ್ತಾರೆ ಬಾಯೋ ಗೇಡ ಮಂಗಳೂರು ಬಾಪುರು ಕಾಡು ಕಾಡು ಚೇರಾಯನ ರಮಜಿ ಜಾರೋ ಸಾರೆ ಬಾಯೋ ಕಾಡು ಚೇರಾಯನ ರಮಜಿ ಜಾರೋ ಜಾರೋ ಮರ ಕಾಡು ಛೋಡೋ ತಾರೆ ಬಾಯೋ ಗಾಡಿ ಜಂಗಲೆ ಮರ ಕಾಡು ಛೋಡೋ ಛೋಡೋ ಗಾಡೋ ಡೂಬ ನರ ಗಾರ ಯಾರೋ ತಾರೆ ಬಾಯೋ ಗಾಡೋ ಡೂಬ ಯಾಡಿರೇ ಖಬರೇ ವೇಗಿ ಜಾ